ಅಥವಾ ಹಂದಿ ಗೊಬ್ಬರ ಆಗಿರ್ಬೋದು, ಇತರೆ ಯಾವುದೇ ತರದ ನಾವು ಜಾನುವಾರು ಅಥವಾ ಪಶುಸಂಗೋಪನೆಯಲ್ಲಿ ಬರುವಂತಹ ತ್ಯಾಜ್ಯಗಳನ್ನ ಗೊಬ್ಬರಗಳನ್ನ ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸಬಹುದು. ಇದೆಲ್ಲ ಸಾವಯವ ಗೊಬ್ಬರ ಅಂತದೆ. ಇದರದು ಮುಖ್ಯ ಪಾತ್ರ ಏನು ಅಂದ್ರೆ, ನೀರಿನಲ್ಲಿರುವಂತಹ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದನೆ ಮಾಡೋದಕ್ಕೆ ಒಂದು ಹೋಸ್ಟ್ ಅಂದರೆ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಗೊಬ್ಬರಗಳನ್ನು ಉಪಯೋಗಿಸ್ತೇವೆ. ಇದು ಮೀನುಗಳಿಗೆ ಆಹಾರವಾಗಿ ಪರಿಣಮಿಸುತ್ತೆ ಮತ್ತೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನು ಉತ್ಪಾದನೆ ಮಾಡುವಲ್ಲಿ ಈ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಸಹ ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ತೇವೆ. ಅದರಲ್ಲಿ ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಅಮೋನಿಯಂ ಕಾರ್ಬೊನೇಟ್ ಆಗಿರ್ಬೋದು, ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಪೊಟ್ಯಾಸಿಯಂ ಇತ್ಯಾದಿ ರಾಸಾಯನಿಕ ಪದಾರ್ಥಗಳನ್ನು ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ತೇವೆ. ಸೊ ಈ ಉಪಯೋಗಿಸೋದ್ರಿಂದ ಏನು ಅಂದರೆ, ನಮಗೆ ಸಸ್ಯಜನ್ಯ ಸೂಕ್ಷ್ಮಜೀವಿಗಳು ಮತ್ತೆ ಪ್ರಾಣಿಜನ್ಯ ಸೂಕ್ಷ್ಮಜೀವಿಗಳು ಉತ್ಪಾದನೆ ಆಗೋದಕ್ಕೆ ಇದೊಂದು ಪೂರಕ ಆಹಾರ ಅಂದರೂ ತಪ್ಪಾಗಲಾರದು. ಅದೇ ರೀತಿ ಆಹಾರದ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಈ ಮೀನುಗಾರಿಕೆಯಲ್ಲಿ ಬಳಕೆ ಮಾಡ್ಕೋಬೇಕು? ಹೌದು ನೋಡಿ, ಈಗ ಆಹಾರಕ್ಕೆ ಬಂದಂಗೆ ನಮಗೆ ಇದರಲ್ಲೂ ಸಹ ನಾವು ಎರಡು ವಿಧವಾಗಿ ನಾವು ಆಹಾರವನ್ನ ವಿಂಗಡಣೆ ಮಾಡಬಹುದು. ಒಂದು ನೈಸರ್ಗಿಕ ಆಹಾರ ಮತ್ತು ಕೃತಕ ಆಹಾರ ಅಂತ ಹೇಳ್ತೀವಿ. ನೈಸರ್ಗಿಕ ಆಹಾರ ಅಂದ್ರೆ ಈಗಾಗಲೇ ಹೇಳದಂಗೆ ಸಾವಯವ ಗೊಬ್ಬರಗಳನ್ನ ಹಾಕದ ಮೇಲೆ ಫೈಟೋಪ್ಲಾಂಕ್ಟನ್ ಅಥವಾ ಝೂ ಪ್ಲಾಂಕ್ಟನ್ ಅಂತ ಏನು ಹೇಳ್ತೀವಿ, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳು ಉತ್ಪಾದನೆಯಾಗುತ್ತಲ್ಲ, ಈ ಒಂದು ಸ್ವಾಭಾವಿಕವಾಗಿ ಉತ್ಪಾದನೆಯಾಗುವಂತಹ ಈ ಪ್ಲಾಂಕ್ಟನ್ಗಳನ್ನು ಆಹಾರವಾಗಿ ಮೀನುಗಳು ಉಪಯೋಗಿಸ್ಕೊಳ್ತವೆ. ಮತ್ತೆ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ಉತ್ಪಾದನೆಯಲ್ಲಿ ಸಹಕಾರಿಯಾಗುತ್ತೆ. ಸೊ ಇವೆರಡು ಆಹಾರ ಮತ್ತು ಆಕ್ಸಿಜನ್ ಉತ್ಪಾದನೆಯಾಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದರ ಜೊತೆಗೆ ನಾವು ಕೃತಕ ಆಹಾರ ಕೊಟ್ಟರೆ ಮೀನುಗಳು ಅತ್ಯಂತ ವೇಗವಾಗಿ ನಮಗೆ ಬೆಳೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಕೃತಕ ಆಹಾರಗಳಲ್ಲಿ ಅಕ್ಕಿ ತೌಡು, ಶೇಂಗಾ ಹಿಂಡಿ, ಗೊಂಜಾಳ ನುಚ್ಚು ಈ ತರ ಎಲ್ಲವನ್ನು ನಾವು ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂತಹ ಆಹಾರಗಳನ್ನ ನಾವು ಗುರುತಿಸಿಕೊಂಡು ಅವುಗಳನ್ನು ನಾವು ಕೃತಕ ಆಹಾರವಾಗಿ ನೀಡಬಹುದು. ಸೊ ಇದರ ಜೊತೆಗೆ ನಮಗೆ ನೀರಿನಲ್ಲಿ ಇರುವಂತಹ ಅಂಶಗಳನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ, ಅಂದ್ರೆ ವಾಟರ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ರಸಸಾರ 7 ಇರಬೇಕು, ಕ್ಷಾರತೆ ಕಡಿಮೆ ಇರಬೇಕು, ಮತ್ತೆ ನೀರಿನಲ್ಲಿ ಕರಗಿದ ಆಮ್ಲಜನಕ ನಮಗೆ 5 per mg ಇರಬೇಕು. ಸೊ ಈ ತರ ಎಲ್ಲವನ್ನು ನಾವು pH ಮೇನ್ 6.5 to 7.5 ಇದ್ದಷ್ಟು ಒಳ್ಳೇದು. ಸೊ ಕ್ಯಾಲ್ಸಿಯಂ ಕಾರ್ಬೊನೇಟ್ಗಳು 9.5 ಇರಬೇಕು PPM. ಸೊ ಬೈಕಾರ್ಬೊನೇಟು 7 to 9 PPM ಇದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ತರ ಒಂದು ಚಳಿಗಾಲದಲ್ಲಿ ನಮಗೆ ವಾಟರ್ ಪ್ಯಾರಾಮೀಟರ್ಸ್ಗಳನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ. ಆಹಾರವನ್ನ ರೈತ ಬಾಂಧವರು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಉಷ್ಣಾಂಶ ಯಾವಾಗ ಬರುತ್ತೆ, ಒಂದು 11 to 2 ಅಥವಾ 12 ಅಥವಾ 1 ಆವಾಗ ನಾವು ಫೀಡನ್ನ ಕೊಡಬೇಕಾಗತ್ತೆ. ನೀವು ಚಳಿಗಾಲದಲ್ಲಿ ನೀವು ಬೆಳಬೆಳಗ್ಗೆನೆ ಅಂದ್ರೆ ಒಂದು 5 to 6 ಅಥವಾ ಸಂಜೆ ಆದ್ಮೇಲೆ 6 to 7 ಕೊಟ್ಟಾಗ ನಿಮ್ಗೆ ಆಹಾರವನ್ನ ತಿನ್ಲಿಕ್ಕೆ ಮೀನುಗಳು ಬರೋದಿಲ್ಲ. ಸೊ ಇದರಿಂದ ಆಹಾರ ನಷ್ಟನೂ ಆಗ್ಬೋದು, ಮತ್ತೆ ಮೀನುಗಳಿಗೆ ಆಹಾರನೂ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಅವುಗಳು ಬೇರೆ ಕಡೆ ಹೋಗದೆ ಆಹಾರದ ಕೊರತೆಯಿಂದ ಸಾಯುವಂತ ಸಾಧ್ಯತೆಗಳು ಸಹ ಇರುತ್ತೆ. ಹಾಗೆ ನೀರಿನಲ್ಲಿ ಕರಗಿರುವ ರಾಸಾಯನಿಕ ಪದಾರ್ಥಗಳಲ್ಲಿ ಮೂಲವಾಗಿ ಮಣ್ಣಿನ ಗುಣಧರ್ಮ ಮತ್ತು ನೀರಿನ ಗುಣಧರ್ಮಗಳನ್ನು ಅವಲಂಬಿಸಿರುತ್ತೆ. ಇವುಗಳನ್ನ ನಾವು ಜೈವಿಕ ಉತ್ಪನ್ನ ಅಂತ ಹೇಳ್ತೀವಿ. ಸೊ ಈ ತರ ಜೈವಿಕ ಉತ್ಪನ್ನಗಳು ಸಸ್ಯ ಮತ್ತು ಪ್ರಾಣಿ ಜೀವಿಗಳನ್ನಾಗಿ ಉತ್ಪಾದನೆಯನ್ನು ಮಾಡ್ತವೆ. ಈಗ ಫೈಟೋಪ್ಲಾಂಕ್ಟನ್ ಮತ್ತೆ ಝೂ ಪ್ಲಾಂಕ್ಟನ್ ಅಂತ ಹೇಳಿದ್ನಲ್ಲ ಆತರ ಇವೆಲ್ಲವೂ ನೇರವಾಗಿ ಪರಿಣಾಮ ಬೀರೋದು ಏನು ಅಂದ್ರೆ ನೀರಿನ ಉಷ್ಣಾಂಶ ಮತ್ತೆ ವಾತಾವರಣದ ತಾಪಮಾನಗಳು. ಸೊ ಸೂರ್ಯನ ಪ್ರಖರತೆ ಅಂದ್ರೆ ಉಷ್ಣಾಂಶದ ಸೂರ್ಯನ ಪ್ರಖರತೆ ಮತ್ತೆ ಮೋಡ ಕವಿದ ವಾತಾವರಣಗಳು ಇವೆಲ್ಲವೂ ಸಹ ವ್ಯತಿರಿಕ್ತ ಪರಿಣಾಮವನ್ನು ಮೀನುಗಾರಿಕೆಯಲ್ಲಿ ಬೀರ್ತವೆ. ಸರ್, ಅದೇ ರೀತಿ ಈಗ ನೀವು ನೀರಿನ PH ಬಗ್ಗೆ ಹೇಳ್ತಾ ಇದ್ರಿ, ಈ ನೀರಿನ PH ಅನ್ನ ನಾವು ಕಂಟ್ರೋಲ್ ಇಟ್ಕೋಬೇಕಾಗತ್ತ, ಅದಕ್ಕೆ ನಾವು ನೀರಿನ ಪರೀಕ್ಷೆ ಏನಾದ್ರೂ ಮಾಡಿಸ್ಬೇಕಾ? ಖಂಡಿತವಾಗೂ ನೀರು ಮತ್ತು ಮಣ್ಣಿನ ಪರೀಕ್ಷೆ ಅತ್ಯಂತ ಅವಶ್ಯಕ. ಯಾಕೆಂದ್ರೆ ನಮ್ಮ ಮೀನುಗಳು ಬೆಳೀತಾ ಇಲ್ಲ ಅಂದಾಗ ಅದಕ್ಕೆ ಪ್ರಾಬ್ಲಮ್ ಏನಾಗಿದೆ, ಏನ್ ಸಮಸ್ಯೆ ಇದೆ ಅಂತ ನೋಡ್ಬೇಕು ಅಂದ್ರೆ ನಾವು ನೀರಿನ ಒಂದು ಫಲವತ್ತತೆಯನ್ನ ನಾವು ನೋಡ್ಬೇಕಾಗುತ್ತೆ. ನೀರಿನ ಫಲವತ್ತತೆ ನೋಡ್ಬೇಕಾದಾಗ ನಾವು ಫೈಟೋಪ್ಲಾಂಕ್ಟನ್ ಝೂ ಪ್ಲಾಂಕ್ಟನ್ ಪ್ರೊಡಕ್ಟಿವಿಟಿ ಎಷ್ಟಿದೆ, ಮತ್ತೆ ನೀರಿನಲ್ಲಿ ಇರುವಂತಹ ಪೋಷಕಾಂಶಗಳು ಎಷ್ಟಿದೆ, ಮತ್ತೆ ನೀರಿನಲ್ಲಿ ಸಿಗುವಂತಹ ನೈಸರ್ಗಿಕ ಆಹಾರದ ಪ್ರಮಾಣ ಎಷ್ಟಿದೆ, ಮತ್ತೆ ಅವರು ಕೊಡ್ತಾ ಇರುವಂತಹ ಆಹಾರಗಳು ಎಷ್ಟಿದೆ. ಸೊ ಇದನ್ನೆಲ್ಲವನ್ನು ನೋಡ್ಕೊಂಡ ಮೇಲೆ ನಮಗೆ ನೆಕ್ಸ್ಟ್ ಯಾವ ಸ್ಟೆಪ್ ತಗೊಳ್ಬಹುದು, ನಮಗೆ ಪ್ರೈಮರಿ ಪ್ರೊಡಕ್ಟಿವಿಟಿ ಕಡಿಮೆ ಇದೆಯಾ, ನೀರಿನ ಫಲವತ್ತತೆ ಕಡಿಮೆ ಇದೆಯಾ, ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡು ನಾವು ರೆಕಮೆಂಡೇಶನ್ಗಳನ್ನ ಹೇಳ್ತೇವೆ. ಮತ್ತೆ PH ಅದರಲ್ಲೂ ವಿಶೇಷವಾಗಿ 6 to 7.5 ಇದ್ದಷ್ಟು ನಮಗೆ ಬಹಳ ವೇಗವಾಗಿ ನಮಗೆ ಮೀನು ಸಾಕಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತೆ ಬೆಳೆಯೂ ಸಹ ಬೇಗ ಬರುತ್ತೆ. ಅದೇ ರೀತಿ ಸರ್, ಈ ಚಳಿಗಾಲದಲ್ಲಿ ಜೈವಿಕ ಅಂಶಗಳ ಪಾತ್ರವೇನು ಸರ್ ಈ ಮೀನುಗಾರಿಕೆಯಲ್ಲಿ, ಮತ್ತು ಅವುಗಳು ಯಾವ್ಯಾವ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ ನೋಡಿ, ಜೈವಿಕ ಅಂಶಗಳು ಅಂದರೆ ಮೊದಲನೇದಾಗಿ ಉತ್ಪಾದಕರು, ಉತ್ಪಾದಕರು ಅಂದರೆ ಪ್ರೊಡ್ಯೂಸರ್ಸು, ಬಳಕೆದಾರರು ಕನ್ಸ್ಯೂಮರ್ಸ್ಗಳು ಮೀನುಗಳಾಗಿರ್ಬೋದು, ವಿಭಜಕಕಾರರು ಅನ್ನೋದ್ರೆ ಡಿಕಂಪೋಸರ್ಸ್ಗಳು, ಇವು ಮೂರು ಸಹ ಮೀನುಗಾರಿಕೆಯನ್ನು ನಾವು ಉತ್ತೇಜನ ಮಾಡುತ್ತಾರೆ. ಈ ಮೂರು ಅಂಶಗಳು ಏನಾಗುತ್ತೆ ಅಂದರೆ ಸೂರ್ಯನ ಮೇಲೆ ಮತ್ತು ಉಷ್ಣಾಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸೂರ್ಯನ ರೇಖೆಗಳು ಬಹಳ ಕಡಿಮೆ ಪ್ರಖರತೆ ಇರೋದ್ರಿಂದ ದ್ಯುತಿ ಸಂಶ್ಲೇಷಣೆ ಮೂಲಕ ಸಸ್ಯಜನ್ಯ ಸೂಕ್ಷ್ಮಜೀವಿಗಳು ಉತ್ಪಾದನೆ ಮಾಡುವಂಥ ಆಹಾರಗಳಾಗಿರ್ಬೋದು ಅಥವಾ ರಿಲೀಸ್ ಮಾಡುವಂಥ ಆಕ್ಸಿಜನ್ ಆಗಿರ್ಬೋದು, ಇವು ಕುಂಠಿತ ಆಗುತ್ತೆ ಯಾವುದು ಚಳಿಗಾಲದಲ್ಲಿ. ಆದ್ದರಿಂದ ನಾವು ಈ ಒಂದು ಪ್ರಖರತೆಯನ್ನು ದ್ವಿಗುಣಗೊಳಿಸಬೇಕಾದ್ರೆ ನಾವು ಪೆಡಲ್ ಏರಿಯೇಟರ್ಗಳು ಅಥವಾ ಆಕ್ಸಿಜನ್ ಉತ್ಪಾದಕರನ್ನು ನಾವು ಬಳಸಬೇಕಾಗುತ್ತೆ. ಹಾಗೆ ಬಳಕೆದಾರರಿಗೆ ನಾವು ಬಂದಾಗ ಉತ್ಪಾದಕರ ಮೇಲೆ ಬಳಕೆದಾರರು ಅವಲಂಬಿತರಾಗಿರ್ತಾರೆ, ಯಾಕೆಂದರೆ ಉತ್ಪಾದನೆ ಆದಮೇಲೆ ಬಳಕೆದಾರರು ಅಲ್ಲಿಗೆ ಬರೋದ್ರಿಂದ ಉತ್ಪಾದನೆಗೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ. ಸೊ ಹಾಗೆ ವಿಭಜನಕಾರರು ಅಂತ ಹೇಳ್ತೀವಿ ಅಂದರೆ ಡಿಕಂಪೋಸರ್ಸ್ಗಳು, ಇವು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಉಪಯುಕ್ತ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಈ ಮೀನುಗಾರಿಕೆಗೆ ಏನಾಗುತ್ತೆ ಅಂದರೆ ಆಹಾರವಾಗಿ ಪರಿಗಣಿಸುತ್ತೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಇರುತ್ತೆ ಈ ಒಂದು ವಿಭಜಕಗಳು, ಆದರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಯಾಕೆ ಅಂದರೆ ಉಷ್ಣಾಂಶ ಮತ್ತು ಸೂರ್ಯನ ಕಿರಣಗಳು ಮತ್ತು ರಸಸಾರ ಕ್ಷಾರತೆ ಈ ಥರ ಎಲ್ಲ ವಾಟರ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಿ ಇದರ ಎಲ್ಲ ಒಂದು ನೇರ ಪರಿಣಾಮ ಬೀರೋದ್ರಿಂದ ಇದರ ಒಂದು ವಿಭಜಕಕಾರರು ಕಡಿಮೆ ಇರ್ತಾರೆ. ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಮೀನುಗಾರಿಕೆ ಅಥವಾ ಮೀನುಗಳನ್ನು ಬಿತ್ತನೆ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಒಂದು, ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕೊರತೆ ಇರೋದ್ರಿಂದ ಆಹಾರದ ಒಂದು ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ, ಪಚನಕ್ರಿಯೆ ಕಡಿಮೆ ಇರುತ್ತೆ, ಮತ್ತೆ ಅದಕ್ಕೆ ಬೇಕಾದಂತಹ ಉಷ್ಣಾಂಶವನ್ನು ನಾವು ಕೊಡೋದ್ರಲ್ಲಿ ನಾವು ಯಾಕೆಂದ್ರೆ ದೊಡ್ಡ ದೊಡ್ಡ ಕೆರೆಗಳಿಗೆಲ್ಲ ನಾವು ಇದನ್ನ ಹಾಕಕ್ಕಾಗಲ್ಲ, ಹೀಟರ್ಸ್ಗಳು ಅಂತ ಬರುತ್ತೆ, ಅದೆಲ್ಲ ಸಣ್ಣ ಸಣ್ಣ ಅಕ್ವೇರಿಯಂ ತೊಟ್ಟಿಗಳಲ್ಲಿ ಬೇಕಾದ್ರೆ ಮಾಡ್ಕೊಳ್ಬಹುದು. ದೊಡ್ಡ ಕೆರೆಗಳಲ್ಲಿ ಮಾಡಬೇಕು ಅಂದ್ರೆ ಡೆಪ್ತ್ ಇರೋದ್ರಿಂದ ಅವೇ ತಮ್ಮ ಉಷ್ಣಾಂಶವನ್ನ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಚಳಿಗಾಲದ ಒಂದು ಚಿತ್ರಣ ಇರೋದ್ರಿಂದ ರೈತ ಬಾಂಧವರು ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿ ಫೀಡಿಂಗ್ ಅನ್ನು ಕೊಡುವಾಗ ಯಾವಾಗಲೂ ಮಧ್ಯಾಹ್ನ ಹೊತ್ತು ಮಾತ್ರ ನಿಮಗೆ 11-2 or 3 ಗಂಟೆ ಒಳಗಡೆ ಫೀಡಿಂಗ್ ಕೊಡೋದು ಒಳ್ಳೇದು ಅಂತ. ಅಂದ್ರೆ ಆಹಾರವನ್ನು ಕೊಡಬೇಕಾದ್ರೆ ಸೂರ್ಯನ ಶಾಖ ಮತ್ತು ಕಿರಣಗಳ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಖಂಡಿತ. ಅದೇ ರೀತಿ ಸರ್, ಈಗ ನಮ್ಮ ಯುವ ರೈತರು ಈಗ ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಚಳಿಗಾಲದಲ್ಲಿ ಆಲ್ರೆಡಿ ಈಗ ಮಾಡಿರ್ತಾರ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಈಗ ಈ ಸೀಸನ್ ಅಲ್ಲಿ ಯಾವ ರೀತಿ ಅವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳ್ತೀರಿ. ಈಗಾಗಲೇ ಹೇಳ್ದಂಗೆ ಆಹಾರ ಕೊಡೋದನ್ನ ಮಧ್ಯಾಹ್ನದ ಹೊತ್ತು 11 ಗಂಟೆ ಮೇಲ್ಗಡೆ ಅಥವಾ 4 ಗಂಟೆ ಒಳಗಡೆ ಮಾಡೋದು ಒಂದು. ಎರಡನೇದಾಗಿ ಸುಣ್ಣವನ್ನು ಬಳಕೆ ಮಾಡಿ, ಯಾಕೆಂದರೆ ಈ ಚಳಿಗಾಲದಲ್ಲಿ ಶಿಲೀಂಧ್ರೀಯ ಒಂದು ಫಂಗಲ್ ಆಕ್ಟಿವಿಟೀಸ್ಗಳು ಜಾಸ್ತಿ ಇರ್ತವೆ. ಸೊ ಆ ಫಂಗಲ್ ಆಕ್ಟಿವಿಟೀಸಿಂದ ರೋಗಗಳು ತುತ್ತಾಗುವಂಥ ಸಾಧ್ಯತೆಗಳಿತ್ತೆ. ಅದರಲ್ಲಿ ವಿಶೇಷವಾಗಿ ನಮಗೆ ಪ್ಯಾರಾಸೈಟಿಕ್ ಡಿಸೀಸ್ಗಳು ಅಂದರೆ ಪರೋಪಜೀವಿಗಳು ರೋಗಗಳಿಗೂ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನೀವು ಅತಿ ಹೆಚ್ಚು ನೀವು ಊಟವನ್ನು ಕಡಿಮೆ ಕೊಡೋದಾಗ್ಬೋದು, ಅಥವಾ ಎರಡನೇದಾಗಿ ಊಟವನ್ನು ನೀವು ಬಿಸಿಲಿನ ತಾಪಮಾನ ಏರಿದ ಮೇಲೆ ಕೊಡೋದಾಗ್ಬೋದು, ಮತ್ತು ಮೂರನೇದಾಗಿ ಯಾವುದೇ ಕಾರಣಕ್ಕೂ ಸಹ ನೀವು ಕೆಮಿಕಲ್ಸ್ಗಳನ್ನು ಅಥವಾ ಗ್ರೋತ್ ಪ್ರಮೋಟರ್ಸ್ ಅಂದ್ಬಿಟ್ಟದ್ದೆ ಸುಮಾರು ಬಂದಿರುತ್ತೆ ಶಾಪ್ಗಳಲ್ಲೆಲ್ಲ ನೋಡಿರ್ತೀರಿ ನೀವು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಯಾಕೆಂದರೆ ಈಗ ಚಳಿಗಾಲದಲ್ಲಿ ನೀವು ಎಷ್ಟೇ ಫೀಡ್ ಕೊಟ್ಟರು ಅದು ತಿನ್ನೋದಿಲ್ಲ, ಅದೆಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ಅದು ಕೊಳತು ಮೇಲೆ ಅದು ಅಮೋನಿಯಾಗಿ ಟರ್ನ್ ಆಗುತ್ತೆ, ಅಮೋನಿಯಾ ಗ್ಯಾಸ್ಗಳೆಲ್ಲ ಬಂದಾಗ ನೀರು ಕ್ಷಾರತೆಗೆ ಹೋಗುತ್ತೆ, ಕ್ಷಾರತೆಗೆ ಹೋದ ತಕ್ಷಣವೇ ಮೀನು ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದ ರೈತ ಬಾಂಧವರು ಅತ್ಯಂತ ಕಡಿಮೆ ಆಹಾರವನ್ನು ಉಪಯೋಗಿಸಬೇಕು, ಮತ್ತು ಉಷ್ಣಾಂಶ ಏರಿದ ಮೇಲೆ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಯಾವುದೇ ಕಾರಣಕ್ಕೂ ರಾಸಾಯನಿಕ ಪದಾರ್ಥಗಳನ್ನು ಹೆಚ್ಚು ಈ ಒಂದು ಚಳಿಗಾಲದಲ್ಲಿ ಉಪಯೋಗಿಸಬಾರ್ದು. ಆದರೆ ನೀವು ಸುಣ್ಣವನ್ನು ಸಾವಯವ ರೀತಿಯಲ್ಲಿ ಉಪಯೋಗಿಸ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಸಂತೋಷ ಸರ್, ಇಲ್ಲಿವರೆಗೆ ನಮ್ಮ ರೈತರಿಗೆ ಈ ಮೀನುಗಾರಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ನಮ್ಮ ರೈತರು ನಿಮ್ಮ ಜೊತೆ ಮಾತಾಡಿ ಈ ಮೀನುಗಾರಿಕೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗಿಯೂ 9141-88-5905. ಆತ್ಮೀಯರೆ, ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9141-88-5905 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರಿಂದ ಪಡೆದುಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈ ಮೀನು ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.

ಮಾಕಲ್ ಬಜಾರಿ ಮರ ಹಿತ್ತಲ್ದ ಕಿತ್ಲೆ ಮರ ಮಾಕಲ್ ಬಜಾರಿ ಮರ ಹಿತ್ತಲ್ದ ಕಿತ್ಲೆ ಮರ ಕೋಟೆ ದಾಟೆ ಬಾಕಲ್ ನಮ್ನೆ ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಸುತ್ತಮುತ್ತ ಸೂರಿಪಾನ ನಟ್ಟ ನಡುವೆ ಸುಗ್ಗಡದೂಟ ಸುತ್ತಮುತ್ತ ಸೂರಿಪಾನ ನಟ್ಟ ನಡುವೆ ಸುಗ್ಗಡದೂಟ ಕೋಟೆ ದಾಟೆ ಬಾಕಲ್ ನಮ್ನೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯೇ ಮಾತನಾಡು ಆಗದೋನೆ ಭೋಗದೋನೆ ನಾಗರ್ ನಡುವ ಕಟ್ಟಿದೋನೆ ಆಗದೋನೆ ಭೋಗದೋನೆ ನಾಗರ್ ನಡುವ ಕಟ್ಟಿದೋನೆ ಆಹಾ ಕೋಗಿಲಂಗೆ ಕೂಗ್ತಿಯಲ್ಲ ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಮೂಡಲ್ ಸೀಮೆ ಹೆಣ್ಣು ಕಾಣ ಮುತ್ತಿನ ತೂರಾಯಿ ಕಣ ಮೂಡಲ್ ಸೀಮೆ ಹೆಣ್ಣು ಕಣ ಮುತ್ತಿನ ತೂರಾಯಿ ಕಣ ಕತ್ತಲ್ ಕವದಾವೆ ಕಣ್ಗೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹೊಸ ವರ್ಷದಿಂದ ಮತ್ತೆ ಶುರುವಾಗಲಿದೆ ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಜ್ಞಾನವಾಣಿ ಕಾರ್ಯಕ್ರಮದಲ್ಲಿ. ಪ್ರತಿ ಶನಿವಾರ ಸಂಜೆ 5:30 ಆರು ಗಂಟೆಯವರೆಗೆ ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 2704040 ಅಥವಾ 2703050 ಎಸ್ಟಿಡಿ ಕೋಡ್ ಸಂಖ್ಯೆ 083352. ಗಮನಿಸಿ, ಪ್ರತಿ ಶನಿವಾರ ಸಂಜೆ 5:30 ಆರು ಗಂಟೆಯವರೆಗೆ ಜ್ಞಾನವಾಣಿ ಕೇಳಿ ಜ್ಞಾನವಾಣಿ. ಚಂದ ನೋಡಿ ರಾಧಾ ಕೃಷ್ಣ ರಾಜೋಡಿ ಎಷ್ಟು ಚಂದ ಎಷ್ಟು